ಚೆನ್ನಾಗಿ ಹೇಳ್ತೀವ ಬಿಡೋಣ, ನೀನೇನೋ ಇಂಗ್ಲಿಷ್ ಕಲಿತಾ ಇದ್ದೀನಿ ಅನ್ಬಿಟ್ಟು ಈಗ ಸುಮ್ ಸುಮ್ನೆ ಹಿಂಗೆಲ್ಲ ಅನ್ಬೇಡ. ಸರಿ ಕಂಡ್ಬಿಡು, ಅದೇನ ರಿಸರ್ವೇಶನ್ ಅಂತಂದೆಲ್ಲ. ರೈಲಲ್ಲಿ ಕರ್ಕೊಂಡೋದೆಯಪ್ಪ. ಬಾಗಲಕೋಟೆ ಹೋಗುಮ್ಮ. ಬಾಗಲಕೋಟೆ. ಬಾಗ್ಲು ಕೋಟೆ. ಕೋಟೆ ಅದೊಂದು ಆ ತರದ ಒಂದು ಹೆಸರು ಇದ್ದದಪ್ಪ ಊರ್ಗ. ಸುಮ್ನಿರು ಅಲ್ಲಿ ಗೊತ್ತಿದ್ದು, ನೀ ಸುಮ್ನೆ ಹಂಗ ಆಡ್ಬೇಡ ಕಣಣ್ಣ. ಬಾಗ್ಲಕೋಟೆ ಗೊತ್ತಿಲ್ದೆ ನಿಂಗೆ? ಗೊತ್ತಿಲ್ಲ ಕಣ್ಬಿಡು. ಆ ಪಾಟಿ ದೂರಕ್ಕೆ ನಮ್ ಜಯಣ್ಣ ಯಾವತ್ ಕರ್ಕೊಂಡ್ ಹೋಗಿದ್ದ? ಅದಕ್ಕೆ ಕರ್ಕೊಂಡ್ ಹೋಯ್ತಾ ಇರೋದು. ಅದಕ್ಕೆ ಏನಪ್ಪ ಅಲ್ಲಿ ಜಿಲ್ಲೆ ಆಗದೆ? ಬಾಗಲಕೋಟೆ ಜಿಲ್ಲೆಯ. ಮತ್ತೆ ಅಲ್ಲಿ ಡಿಸ್ಟ್ರಿಕ್ಟ್ ಡ್ಯಾಮ್ ಇಲ್ವಾ? ಡ್ಯಾಮ್ ಡ್ಯಾಮ್ ಮಂಡ್ಯಕ್ಕೆ ಕೆಆರ್ಎಸ್. ಅಲ್ಲಿಗೆ ಯಾವ ಡ್ಯಾಮ್ ಇರ್ಬೋದು ಹೇಳು? ಅದು ಯಾವ ಡ್ಯಾಮ್ ಅಪ್ಪ? ಆಲಮಟ್ಟಿ. ಕೃಷ್ಣಾ ನದಿಗೆ, ಕೃಷ್ಣಾ ನದಿಗೆ ಅಡ್ವಾ ಕಟ್ಟವ್ರೆ ಒಂದ್ ಕಿತ. ಅಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಐತೆ ಇಲ್ವಾ? ಅಲ್ಲಿ ಇವತ್ತಿಂದಲೇ ಶುರುವಾಗದೆ ತೋಟಗಾರಿಕಾ ಮೇಳ. ಇವತ್ತೇ? ನಾಳೆಯೂ ಇರ್ತದೆ, ನಾಡಿದ್ದು ಇರ್ತೈತೆ. ಅದಕ್ಕ ಬೆಂಗಳೂರಿಗೆ ಹೋಗ, ಅಲ್ಲಿಂದ ಅಲ್ಲಿಗೆ ಹೊಂಟೋಗಮ್ಮ. ಜಯಣ್ಣ ಹೆಂಗಿದ್ರು ರೈಲ್ನಾಗ ಕರ್ಕೊಂಡು ಹೋಯ್ತಿದೆಯಲ್ಲಪ್ಪ ನಮ್ಮ. ಅದೇನೋ ಕುಳು ಕುಳು ಅಂತದಲ್ಲಪ್ಪ ರೂಮು ಅಲ್ಲಿ ಒಳಗೆ, ಅದೇನಂದರು ಅದೇನು ಊಕವ ಊಕವ ಅದೇ ಅದ್ರಲ್ಲಿ ಕರ್ಕೊಂಡು ಹೊಟ್ಟೋಗ್ಬಿಡು. ಚಳಿಯಾಗಿ ಯಾಕೆ? ಚಳಿಯಾಗಿ ಯಾಕೆ ಅದು? ಅಲ್ಲಕ್ಕಪ್ಪ ಈಗ ಮಧ್ಯಾಹ್ನ ಬಿಸಿಲಿರೋದಿಲ್ವಪ್ಪ, ರಾತ್ರಿ ಹೋಗೋದು ಪ್ರಯಾಣ. ಬಿಡೋದು ನಾವ್ ಮಾಡಕ್ ಆಗಕ್ಕಿಲ್ಲ ಬಿಡು. ಮನೆಯೇ ನಾವ್ ಹೋಗಿ ಆಫ್ ಮಾಡ್ಬಿಡಕ್ಕೆ ಮಂತ ಅವ್ರು ಮಾಡ್ಬೇಕು. ಆಮೇಲೆ ಬೇರೆ ಜನ ಬಿಟ್ಟಾರ ಕೇಳೋದು ನಮ್ ಇರೋ ಜಾಗ ಹೋಗಿ ಆಗ್ಬೇಕು. ನಡಿ ಬೇರೆ ಬೋಗಿಲೆ ಕುಂತ್ಕೊಂಡು ಹೋಗುಮ. ಮಾಡಿಲ್ಲ, ಕಾಸು ಖರ್ಚಾಯ್ತದ ಅಪಾರ. ಮಾಮೂಲಿ ಸ್ಲೀಪರ್ ಮನೆಗೆ ಹೋಗೋದು, ಅದ್ರಾಗೆ ಮಾಡಿವ್ನಿ ರಾತ್ರಿ ಕೊಂಟೋಗು. ನಿದ್ದು ಬಂದದಪ್ಪ ಬರ್ದಲ್ಲ ಏನು ಕುಲ್ಕದಿಲ್ವ? ಅದೇ ಚೆನ್ನಾಗಿ ಒಳ್ಳೆ ತೊಟ್ಲಗಾಗಿ ತೂಗ್ದಂಗಿರ್ತದ ಕಣ್ಣ. ಅಯ್ಯೋ ಏನ್ ರೈಲ್ನೇ ನೋಡಿಲ್ಲ, ಅದ್ರಾಗ ಹೋಗೇ ಇಲ್ಲ ಅನ್ನೋ ತರ ಮುಷ್ಕಿರಿ ಮಾಡ್ತೀನಿ. ಅದ್ಯಾಕ ಮಸ್ಕಿರಿ ಮಾಡ್ದನು? ಬೆಂಗಳೂರ್ ಪೇಟೆ ಕರ್ಕೊಂಡು ಹೋಗಿದ್ದಲ್ಲಪ್ಪ, ಕುಂತ್ಕೊಂಡು ಹೋಗಿದ್ವಲ್ಲ ಮನಿ ಕಂಡು ಹೋಗೋದು ಅಂತಂದ್ರೆ ನನಗೆ ಯಾಕೋ ಅಲ್ಲಿ ಏನೈತೆ ಅಂತ ಕೇಳು. ಹೇಳ್ತೀನಿ ಹೇಳಪ್ಪ. ಈಗ ಹೊಸ ಹೊಸ ತಂತ್ರಜ್ಞಾನಗಳನ್ನ ತೋಟಗಾರಿಕಾ ಬೆಳೆನಲ್ಲಿ ಹೆಂಗೆ ಮಾಡ್ತಾರೆ ಅನ್ನೋದೈತೆ. ಆಮೇಕಿಂದ ನೀರಾವರಿ ವ್ಯವಸ್ಥೆ ಬಗ್ಗೆ ಹೇಳ್ಕೊಡ್ತಾರಂತೆ. ಆಮೇಲೆ ಏನೇನೋ ಮೌಲ್ಯವರ್ಧನೆ ಮಾಡೋದೆಲ್ಲ ಹೇಳ್ತಾರಂತೆ ಕಪ್ಪ. ಆಮೇಲೆ ರಫ್ತು ಮಾಡೋದ್ ಹೆಂಗೆ ಅಂತ ಒಂದು ಸಮಾವೇಶ ಮಾಡ್ತಾರೆ. ಆಮೇಕಿಂದ ಈ ಉತ್ಪಾದನೆ ಮಾಡೋರು ಖರೀದಿ ಮಾಡೋರ್ದು ಒಂದು ಸಮಾವೇಶ ಆಯ್ತಂತೆ. ಆಮೇಲೆ ಅವಾರ್ಡ್ ಕೊಡ್ತಾರಂತೆ ಮಹಿಳೆಯರಿಗೆ. ಮತ್ತೆ ವಾರ್ಡ್ ಅಲ್ಲ ಅವಾರ್ಡ್, ಪ್ರಶಸ್ತಿ ಶ್ರೇಷ್ಠ ಮಹಿಳೆ ಶ್ರೇಷ್ಠ ಕೃಷಿಕ ಅಂತ. ಆಮೇಲೆ ಹೊಸದಾಗಿ ಏನಾದ್ರೂ ಕಂಪ್ನಿ ಗಿಂಪ್ನಿ ಮಾಡ್ಕೊಂಡಿರೋ ಇವ್ರು ಇರ್ತಾರಲ್ಲಪ್ಪ ಅವ್ರಿಗೂ ಕೊಡ್ತಾರಂತೆ ನೋಡು. ಭಾನುವಾರ ಸೋಮವಾರ ಮಂಗಳವಾರ ಇವತ್ತು ಆಗೋಗ್ಬಿಟ್ಟದ ಆಗ್ಲೇಯ, ನಾಳೆ ನಾಡಿದ್ದು ಬಾಗಲಕೋಟೆನ ನಡೀತಾ ಇದೆ. ನಾವಂತೂ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ. ಸರಿ ಕಣ್ಣ, ಆಯ್ತು ಕಣ, ಬುಕ್ ಮಾಡು. ನಾನು ಕೊನೆಗಳಲ್ಲಿ ನಿಂಗೆ ಸಿಕ್ಕಾತು, ಆಗೋಗಿದೆ ಆಗ್ಲೇ ಹೋಗಿದ್ದ ಮೂರು ಜನ ಹೋಗದೆ ಕುಡುಂಬ ಟಿಕೆಟ್ ಅದೆಲ್ಲ ಇದ್ರಲ್ಲಿ ಇರ್ತದೆ ಫೋನ್ ನಲ್ಲಿ ಅಷ್ಟೇ. ಅದಂಗೆ ಕಣ್ಣ, ಈಗ ನಿನ್ ಮಕ್ಳನ್ ಕೇಳಿ ಹೇಳ್ತಾರೆ ಈಗೆಲ್ಲ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡ್ಬಿಡೋದು ಅಲ್ಲಿಗೆ ಬಂದ್ಬಿಡುತ್ತೆ. ಜಯಣ್ಣ ಟಿಕೆಟ ಕೈಯಲ್ಲಿ ಹಿಡ್ಕೊಂಡು ಓಡಾಡೋ ಕೆಲ್ಸವೇ ಇಲ್ಲ ಈಗ, ಎಲ್ಲ ಫೋನು. ಏನ್ ಹೇಳು? ಫೋನು, ನನ್ ಫೋನ್ ತೋರಿಸ್ರೆ ಸಾಕಯ್ಯ ನಿಂದ್ರಲ್ಲಿ ಐತಾ? ಏನಿರ್ಬೇಕವ ಟಿಕೆಟ್? ಟಿಕೆಟ್ ಅದ್ರೊಳಗೆ ಇರ್ಬೇಕು ಫೋನ್ ಒಳಗೆ. ಮೂರ್ ಜನದ ಟಿಕೆಟ್ ಅದೇ ಬಿಡಪ್ಪ. ಮೂರ್ ಜನ ಹೋದ್ರಾತು, ಆದ್ರೆ ಒಂದ್ ಕಾಲ್ಡ ಮಾಡಿಕೋ, ಕಾಲ್ಡ್ ಆಧಾರ್ ಕಾರ್ಡ್ ಕೇಳ್ತಾರೆ. ಈಗ ಚಂದ್ರಣ್ಣ ನೀನೇ ಅನ್ನ ಕೇನ್ ಸಾಕ್ಸಿ? ನಾನೇ ಏನಪ್ಪ ನೀನ್ ಇದೆಯಾ? ಹೌದು, ನೀನು ನೀನೇ ಅಂತ ಹೇಳಕ್ಕೆ ಏನಾರು ಒಂದು ಕಾಲ್ಡ ಮಡಿಕ, ಅದಕ್ಕೂ ಒಂದ್ ಪೇಪರ್ ತೋರಿಸ್ಬೇಕು ಅನ್ನು. ಮತ್ತೆ ಜೆರಾಕ್ಸ್ ಮಾಡಿಸ್ಕೊಂಡ್ಬಿಡ್ತೀನಿ. ಇಲ್ಲ ಅದೆಲ್ಲ ಆಗಕ್ಕಿಲ್ಲ ಕಣ್ಣ, ಅದೆಲ್ಲ ಅವ್ರು ಕೇಳೋದಿಲ್ಲ. ಪುಟಾಣಿ ಕಾರ್ಡ್ ಮೊನ್ನೆ ಮೈಸೂರ್ ಪೇಟೆಗೆ ಹೋದಾಗ ನಾವ್ ಮೂರು ಜನ ಮಾಡಿಸ್ಕೊಳ್ಳಿಲ್ವೇನಪ್ಪ. ಉದ್ದನೆದ ಆಧಾರ್ ಕಾರ್ಡ ತೆಗೆದ್ಬಿಟ್ಟು ಸಣ್ಣದು ಸ್ಮಾರ್ಟ್ ಕಾರ್ಡ್ ಅಂತ ಮಾಡಿಸ್ಕೊಂಡ್ವಲ್ಲ, ಅದ್ ಮಾಡಿಕ ಜೇಬ್ ಸಣ್ಣ ಕಾರ್ಡ್. ಸಣ್ಣ ಕಾರ್ಡ್ ಯಾವ ನೀನು ಮಾಡಿಕೋಬೇಕು? ಆಯ್ತು ಕಣ್ಣ. ಜಯಣ್ಣ ಅದೇನ ಹೇಳ್ದಲ್ಲಪ್ಪ ಬಾಗಲಕೋಟೆಗೆ ಹೋಗಮ್ಮ ಅಂತ, ಅದ್ರಲ್ಲಿ ಅದೇನೋ ನಮ್ಮ ಐದ ಪೇಪರ್ ನಾಗ ಜೋರಾಗಿ ಓದ್ತಿದ್ದ ಕಯ್ಯ, ಅದೇ ನಾವೆಲ್ಲ ವ್ಯವಸಾಯ ಮಾಡೋದಿಲ್ವಪ್ಪ, ಈಗ ತೋಟಗಾರಿಕೆ ಅವರಲ್ವಪ್ಪ ಮಾಡ್ತಿರೋದದು. ಮನೇಲೇ ಕುಂತ್ಕೊಂಡು ಅದೇನೋ ಬಟನ್ ಹೋದ್ರೆ ನೀರ್ ಹರಿದದಂತಲ್ಲವ, ಆಮೇಲೆ ಅದೇನೇನು ಏನೇನಾಯ್ತೆ ಹವಾಮಾನ, ಏನೇನು ಯಾವಾಗ ಮಳೆ ಬೀಳ್ತದೆ, ಏನೇನು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಹಾಕ್ಬೇಕು ಅನ್ನೋದೆಲ್ಲ ಫೋನಲ್ಲೇ ತೋರಿಸ್ಬಿಡ್ತದಂತಲ್ಲ. ಮತ್ತೆ ಅದೇನೋ ಬಂದ್ಬಿಟ್ಟದಂತಲ್ಲಪ್ಪ ಈಗ. ಏಯ್ ಐ ಏನಪ್ಪ, ಏಯ್ ಐ ಅಂತ ಅದು ಏನ ಹೇಳ್ಕೊಟ್ಟಾರಪ್ಪ, ಏನು ಎತ್ತ ಗದರ್ದಂಗ್ ಗದರ್ ಅದು ಇನ್ನೇ ಹೇಳ್ದಾರಪ್ಪ. ಅದ ಆರ್ಟಿಫಿಷಿಯಲ್ ಏನವ ಇಂಟೆಲಿಜೆನ್ಸ್ ಚೆನ್ನಾಗಿ ಹೊಳ್ತದ ನಮ್ ಕಮ್ಲಾಕನ್ ನಾಲ್ಗ ಏಟಾರು ಪೇಟೆ ತಿರುಗ್ ಬಂದಿರೋಳು ಅಪ್ಪ, ಪೇಟೆ ತಿರುಗದವಳು ಅಂತ ಅನ್ಬಿಡಕ್ಕಪ್ಪ, ಪೇಟಲ್ ಓದ್ದವಳು ಹಂಗೆ ಓದ್ಬೇಕು ಅಂದ್ರೆ ತಿರುಗ್ಲೇಬೇಕಲ್ವೇ. ಅದ್ಯಾಕಪ್ಪ, ಮನೆಯಿಂದ ಸ್ಕೂಲ್ಗೆ, ಈ ಸ್ಕೂಲಿಂದ ಮನೆಗೆ ತಿರುಗಾಡ್ಲೇಬೇಕಲ್ಲ. ತಿರುಗಾಡು ಅಂತ ಹೇಳಪ್ಪ, ಹೋಗ್ ಬರೋದು ಅಂತ ಹೇಳಪ್ಪ. ಎಂತದ ಒಂದು ಈಗ 23ನೇ ತಾರೀಕು ಏನ್ ವಿಶೇಷ ಹೇಳು. 23ನೇ ತಾರೀಕು ನಿಂದು ಏನು ಬೋರ್ಡ್ ಡೇ ಅಪ್ಪ? ಅಲ್ಲ, ಎಂತದು ಬರ್ತ್ಡೇ ಅಂತ? ನಂದು, ನಿಂದು, ಕಮಲಕ್ಕೊಂದು, ಎಲ್ಲಾರ್ದು ಒಂದೇ ದಿನ ಮಾಡ್ಬಿಡದ. ಮೂರ್ ಕೇಕು, ಕೇಕು ಪಾಕು ಇಲ್ಲ ಮತ್ತ ನಾವು ಸಿ ದೂರ. ಅದಕ್ಕೆ ಯಾಕಯ್ಯ ನೀನೊಳ್ಳೆ ಚೆನ್ನಾಗಿ ಆಗದಿಲ್ವಾ? ಹಂಗಲ್ಲ ಒಟ್ಟಗ, ಈಗ ನಾವು ಹುಟ್ಟದಬ್ಬನ ರೈತರು ಬ್ಯಾರೆ ತರ ಆಚರಣೆ ಮಾಡ್ಕೋಬೇಕು. ಇದು ಯಾರು ಹುಟ್ಟದಪ್ಪ ಹೇಳ ನೋಡಮ್ಮ, ಯಾರ್ದಪ್ಪ? ಪ್ರಧಾನ ಮಂತ್ರಿಗಳಿದ್ರು ನಮ್ ದೇಶದ್ದು, ಚೌಧರಿ ಚರಣ್ ಸಿಂಗ್ ಅಂತ. ಅವರು ಹುಟ್ಟಿದ ದಿವಸ, ಅವರು ರೈತಾಪಿ ಬದುಕಿಗೆ ತುಂಬಾ ಕಾಯ್ದೆ ಕಾನೂನುಗಳನ್ನ ಮಾಡಿ ರೈತರಿಗಾಗಿ ತುಂಬಾ ಯೋಜನೆಗಳನ್ನ ತಕ ಬಂದ್ರು. ಅವ್ರನ್ನ ಗೆಪ್ತಿ ಮಾಡ್ಕೊಳಕ್ಕೆ ಇದು ಅವ್ರು ಹುಟ್ಟಿದ ದಿವಸ December 23. ಅದನ್ನ ರಾಷ್ಟ್ರೀಯ ರೈತರ ದಿವಸ ಅಂತ ಕರೀತಾರೆ. ಅಂದ್ರೆ ವಿಶೇಷವಾಗಿ ಮಾಡ್ಬೇಕು ಬಿಡು ಜಯಣ್ಣ, ನಾವ್ ಮೂರ್ ಜನ ಸೇರೋದಲ್ಲಪ್ಪ, ಊರಲ್ಲ ಸೇರ್ಕೊಳಮ್ಮ ಅಲ್ವಾಪ್ಪ. ಎಷ್ಟು ಬರ್ತ್ಡೇಗಳಾಯ್ತವೆ ಅಲ್ವಾಪ್ಪ ಅಲ್ವಾ? ಅಂದ್ರೆ ರೈತರುಗಳು ಹೆಮ್ಮೆ ಪಡ್ಬೇಕು ಕಣಣ್ಣ ಇಲ್ವಾ? ಅಂತ ದಿನ ಅದೇ ಅನ್ಬಿಟ್ಟು ನಿನ್ನಂತವ್ರು ಹೇಳಿದ್ರೆ ಮಾತ್ರ ಗೊತ್ತಾಗದಲ್ವಪ್ಪ. ಹೋದ ವರ್ಷನೂ ಆಚರಣೆ ಮಾಡ್ನಿಲ್ವಾ? ಅದ್ ಯಾವ್ದೋ ಒಂದ್ ತೋಟಕ್ ಹೋಗಿ ಒಂದು 100 ಜನ ಸೇರ್ಕೊಂಡಿದ್ರು ನೋಡು, ನಾನು, ನೀನು, ಕಮಲಕ್ಕ ಎಲ್ಲ ಹೋಗಿರ್ನಿ ಅಲ್ಲೇ ಅಡಿಗೆ ಮಾಡ್ಕೊಂಡ್ವಲ್ಲಪ್ಪ. ಕಲ್ಲ ಮಡಗಿ ಸೌದೆಯ ಒಟ್ಟಿ ಮಾಡದ್ವಲ್ಲ. ನಮ್ ಕಮಲಕ್ನು ನಮ್ ಕ್ಯಾಂಪಿನು ಅಲ್ಲಿ ಇಟ್ಟ ಒಂದಿಸ್ತ್ರಲ್ಲಪ್ಪ, ಮೂರ್ ಜನಕ್ಕೆ ಏನತ್ತಾಗ ಒಂದ್ಸಿ ತಾಟ್ಗ ಗುಳ ಮಡಗ್ತಿದ್ರತ್ತಾಗ. ಈಗ ರೈತ ದಿವಸ ಅಂದ್ರೆ ರೈತಾಪಿ ಬದುಕೇನೈತಲ್ಲಪ್ಪ, ಬದುಕಿನ ಬಗ್ಗೆ ಮಕ್ಳುಗಳಿಗೆ ವಿಶೇಷವಾಗಿ, ಆಮೇಲೆ ಬೇರೆ ಕಡಾಯಿಲ್ನಲ್ಲಿ ಕೆಲಸ ಮಾಡ್ತಿರ್ತಾರೆ ನೋಡು, ಹಳ್ಳಿ ಜೀವನ ಬಿಟ್ಬಿಟ್ಟು ಅವ್ರಿಗೆ ಅರಿವಾಗುವಂತ ಕಾರ್ಯಕ್ರಮಗಳ ಮಾಡ್ಬೇಕು. ಅದೇನೋ ಗಾದೆ ಹೇಳುತ್ತಿದ್ದ ನಮ್ಮ ಅಪ್ಪ, ಒಕ್ಕಲಿಗ ಒಕ್ಕದಿದ್ರೆ ಜಗತ್ತೆಲ್ಲ ಬಿಕ್ತದೆ ಅಂತ. ನೋಡಪ್ಪ ಎಂತ ಮಾತು ಅಂದ್ರ, ಯಾವ ಕವಿನೂ ಬರೆಯೋದಿಲ್ಲ ಕೈಯ ಈ ತರ ಗಾದೆ ಗಾದೆ. ಅದಕ್ಕ ನಮ್ಮ ಅಪ್ಪಯ್ಯ ಹೇಳವ, ಮಗ ನಾವು ವ್ಯವಸಾಯ ಮಾಡ್ನಿಲ್ಲ ಅಂದ್ರೆ ಬೇರೆಯವ್ರಿಗೆಲ್ಲ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕ ಮನೆ ಕಳ್ರಿ, ನಾವು ಒಂದ್ ಕಿತ ಬೇಕಾದ್ರೆ ಉಪವಾಸ ಇದ್ಬಿಡುಮ, ಆದ್ರೆ ಬೇರೆಯವ್ರಿಗೆ ಅನ್ನ ಬೆಳೆಯುಮ ಅಂತ. ನಾನು ನಾವು ಬೆಳೆದಿದ್ ನಾವೇ ತಿನ್ಬೋದಲ್ಲ ಅಪ್ಪಯ್ಯ, ನಾವ್ಯಾಕೆ ಉಪವಾಸ ಮನಿಕಬೇಕು ಅಂದ್ರೆ, ಅವ ಏನ್ ಹೇಳ್ತಿದ್ದ ಗೊತ್ತೆ, ಈಗ ತಾಯಿ ಮಕ್ಕಳನ್ನ ಹೆಂಗಪ್ಪ ಸಾಕ್ತಾಳೆ, ಅವಳಿಗೆ ಉಣ್ಣಕ್ಕಿರ್ನಿಲ್ಲ ಅಂದ್ರು ಮಕ್ಕಳಿಗೆ ಅನ್ನ ಇಕ್ಬಿಟ್ ಸಾಕೋದಿಲ್ವೇ. ಭೂಮಿ ತಾಯಿಗಪ್ಪ, ಭೂಮಿ ತಾಯಿ ಸೇವೆ ಮಾಡೋರು ನಾವು, ಅನ್ನವ ಬೆಳಿಬೇಕು ಮೊದಲು ಬ್ಯಾರಿಯವ್ರಿಗೆ ಕೊಡ್ಬೇಕು. ಅದಕ್ಕೆ ನಮ್ಗ ಏನಂತಾರೆ ರೈತನ್ಗ ಅನ್ನದಾತ. ಅಸರಿ ಕಂಜಯ್ಯಣ್ಣ ನೀ ಹೇಳ್ತಿರೋದೆಲ್ಲ ದಿಟ್ವೆ ಆಯ್ತಾ, ಅರ್ಥ ಮಾಡ್ಕೋಬೇಕು ಎಲ್ರೂ. ಇದ ನಾ ಯಾಕೆ ಅನ್ನ ತಿನ್ಲಿ, ನಾ ಪಿಜ್ಜಾ ತಿಂತೀನಿ. ಅದನ್ನೇ ಹತ್ರ ಮಾಡೋರು ಅದೇ, ಅದಕ್ಕೆ ಅನ್ನ ಇಲ್ದೆ ಬದುಕಕ್ ಆಗೋದಿಲ್ವಾ? ಕಣ ಈಗ ಅದೆಲ್ಲಿಂದ ಬಂದತ್ತು ಅದನ್ನೇ ಅದ ಅರ್ಥ ಮಾಡ್ಕೋಬೇಕಪ್ಪ ನಮ್ ಜನ. ಅದ್ಯಾಕ ಅದ ಅನ್ವೇ ತಿನ್ಬೇಕಾ? ಆ ಸಿಟಿನಾಗೆಲ್ಲ ತಿಂತಾ ಇರ್ತಾರಲ್ಲ ಜಯಣ್ಣ, ಇದೇನೇನೋ ಒಬ್ಬಟ್ ತರ ಇರ್ತಾರಲ್ವ, ಅದ್ ನೋಡಕ್ಕೂ ಒಂಥರ ನೋಡಕ್ ಆಗೋದಿಲ್ಲ ಬಿಡು, ಹೋಗ್ಲಿ ತಿನ್ನವ್ರು ತಿನ್ಲಿ, ನಮ್ಗೆ ಯಾಕ ಅದು ಅವ್ರ ಹೊಟ್ಟೆ ಚೆನ್ನಾಗಿರ್ತದ, ತಿಂದ್ರೇನು ಆಗೋದಿಲ್ಲ, ತಿನ್ಕೊಂಡು ಚೆನ್ನಾಗಿರ್ಲಿ. ಅದಕ್ಕೆ ಅನ್ನ ಅನ್ನೋದು ದೇವ್ರು ಅಲ್ವಪ್ಪ, ಅದೇನೋ ನಮ್ ಇನ್ನೊಂದಾದ್ರೆ ಸರ್ವಜ್ಞ ಇದ್ರಂತಲ್ಲಪ್ಪ, ಅನ್ನ ದೇವರು ಮುಂದೆ ಇನ್ನು ದೇವರು ಉಂಟೆ ಅಂತ ಹೇಳಿಲ್ವ ಜಯಣ್ಣ ಅವರು? ಅದನ್ನೆಲ್ಲ ನೆಪಿಸ್ಕೋಬೇಕು ನಾವು. ಆಯ್ತು ಕಪ್ಪ, ಈಗ ರೈತರ ದಿನಕ್ಕೆ ಏನ್ ಮಾಡಮ್ ಹೇಳಿ. ಕುವೆಂಪು ಅವರು ಹೇಳಿದ್ರು, ರೈತ ನೇಗಿಲ್ಲ ಯೋಗಿ ಅಂತ. ಏನೇ ಆಗ್ಲಿ ಎಲ್ಲಿ ಏನೇ ಆದ್ರೂ ರೈತ ಉಳದ್ ಬಿಡಕ್ಕಲ್ಲ ಅಂತ ಹೇಳಿದ್ರು. ನಾವೆಲ್ಲ ಆಡೋದಿಲ್ಲಪ್ಪ ರೈತ ಗೀತೆ, ಏನ್ ಚಂದಾಗ್ ಬರ್ದವ್ರೆ. ರಾಜ್ಯಗಳಲ್ಲಿ ರಾಜ್ಯಗಳು ಉದಿಸಲಿ ಆರಲಿ ಗದ್ದುಗೆ ಮುಕುಟಗಳು. ಅದಕ್ಕೆ ಆ ಪದ್ಯವಾಗಿ ಕೇಳ್ತಿದ್ರೆ ಜಯಣ್ಣ ನಮ್ಗೆ ಮೈಯೆಲ್ಲ ರೋಮಾಂಚನ ಆಯ್ತದಕ್ಕಪ್ಪ, ರೈತರಾಗ ಹುಟ್ಟದಕ್ಕ ಜನ್ಮ ಸಾರ್ಥಕ ಆಯ್ತು ಬಿಡು ಅಂತ ಅನಿಸ್ತದೆ. ಆತರ ನಿಂಗ ಒಬ್ಬಂಗ್ ಅನ್ಸಿದ್ರೆ ಸಾಲದು. ರೈತರವ್ರೆ ನಮಗ ಅನ್ನ ಬೆಳ್ಕೊಡ್ತಾವ್ರೆ, ಅವ್ರಗ ನಾವು ಗೌರವ ಕೊಡ್ಬೇಕು, ಪ್ರೀತಿಯಿಂದ ಕಾಣ್ಬೇಕು ಅನ್ನೋ ಭಾವನೆ ಯಾರಿಗ ಬರ್ಬೇಕು? ಉಳಿದವ್ರಿಗೆಲ್ಲರಿಗೂ ಬರ್ಬೇಕು ಇಲ್ವಾ? ಆಮ್ಯಾಕಿಂದ ಮಕ್ಕಳಿಗೆ ಅವು ಓದ್ಲಿ ಏನಾರು ಸಾಧನೆ ಮಾಡ್ಲಪ್ಪ, ಆದ್ರೆ ಯಾರನ್ನ ಗೌರವಿಸ್ಬೇಕು ಮೊದ್ಲಿಕ್ಕೆ? ಭೂಮ್ ತಾಯಿ ಗೌರವಿಸ್ಬೇಕು, ಸೇವೆ ಮಾಡೋ ಅಪ್ಪ ಅವನ್ನು ಗೌರವಿಸ್ಬೇಕು ಇಲ್ವಾ? ಅದ ಬಿಟ್ಬಿಟ್ಟು ಪ್ಯಾಟರ್ನ್ ಆಗಿ ಯಾವುದೋ ಕೆಲಸ ಮಾಡ್ತೀನಿ ಅದೇ ಶ್ರೇಷ್ಠ, ನಮ್ಮ ಅಪ್ಪ ಅವ್ವ ಇಲ್ಲಿ ಹಳ್ಳಿನ ಕೂತ್ಕೊಂಡವ್ರೆ, ವ್ಯವಸಾಯ ಮಾಡ್ಕೊಂಡವ್ರೆ, ಏನು ಗಂಜ್ಲ ಬಾಚ್ಕೊಂಡವ್ರೆ, ಮತ್ತೆ ಹಸ ಸಾಕೊಂಡು ಮೈ ತೊಳ್ಕೊಂಡವ್ರೆ, ಎಮ್ಮೆ ಹಿಡ್ಕೊ ಹೋಯ್ತಾರೆ ಅಂತ ಅನ್ಕೊಂಡಿದ್ರೆ ಅದೇನು ಬದುಕಲ್ವೇ? ಬದುಕಪ್ಪ, ಅದನ್ನ ನಾವು ಎದೆ ಅಗಲಿಸ್ಕೊಂಡು ಹೇಳಬೇಕು. ಜಯಣ್ಣ ನಮ್ಮಅಪ್ಪ ಭೂಮಿ ತಾವಿ ಸೇವೆ ಮಾಡ್ತಾವನೆ, ನಮ್ಮವನು ಜೊತೆಗೆ ಸೇರ್ಕೊಂಡಳೆ ಆಯ್ತಾ, ಜಗತ್ತಿಗೆಲ್ಲ ಅನ್ನ ಕೊಡೋರು ನಾವು ಅಂತ ಅನ್ಕೊಂಡು ಅದೇ ಅಗಲಿಸ್ಕೊಂಡು ಎಲ್ಲರಿಗೂ ಹೇಳ್ಬೇಕು. ಆದರೆ ನಮ್ಮಅಪ್ಪ ಗಂಜಳ ಎತ್ತವನೆ, ತೊಪ್ಪ ಎತ್ತವನೆ, ನಮ್ಮವ್ವ ಕಳೆ ಕೀಳ್ತಾಳೆ ಅಂತ ಅನ್ಕೊಂಡು ನಾವೇ ನಮ್ಮ ಕೆಲಸದ ಬಗ್ಗೆ ಕೀಳರ್ಮೆ ಬಿಡ್ಬೇಕು. ಏ ಈ ವಿರೂಪಾಕ್ಸಪ್ಪನವ್ರಿಲ್ವ ಮೇಷ್ಟ್ರು, ಹ್ಞೂ ಅವರು ಏನು ಹೇಳಿದ್ರಪ್ಪ, ಈ ಸ್ಕೂಲ್ಗೆ ಹೋದಾಗ ಐಕಳುಗಳನ್ನ ಕೇಳೋರಂತೆ, ನಿಮ್ಮಅಪ್ಪ ಏನು ಮಾಡ್ತಾನೆ, ನಿಮ್ಮವ್ವ ಏನು ಮಾಡ್ತಾರೆ ಅಂತ. ಈ ಡಾಕ್ಟರ್ಗಳು ಇಂಜಿನಿಯರ್ಗಳು ಮಕ್ಕಳೆಲ್ಲ ಏನು ಠಸ್ ಪುಸ್ ಅಂತ ಎದ್ದು ನಿಂತ್ಕೊಂಡು ಖುಷಿನಲ್ಲಿ ಹೇಳ್ಕೊಳ್ಳೋವಂತೆ. ಈ ರೈತರು ಮಕ್ಕಳೆಲ್ಲ ಏನಪ್ಪ ಮಾಡ್ತಾರೆ ನಿಮ್ಮ ಏನು ಅಪ್ಪ ಅಮ್ಮ ಅಂದರೆ ರೈತರು ಬುದ್ಧಿ ಅಂತ ಮುಖಾನು ಜೋರು ಮುಖ ಮಾಡ್ಕೊಂಡು ಹೇಳೋದಂತೆ. ಅದಕ್ಕೆ ಅವರು ಹೇಳೋರಂತೆ, ಯಾಕರ್ಲ ಹಂಗೆ ಜೋಲ್ ಮುಖ ಮಾಡ್ಕೊಂತೀರಿ, ಈಗ ಆಹಾರ ಬೆಳೆಯಕ್ಕಿಲ್ವ, ನಿಮ್ಮ ಬೆಳೆದ ಆಹಾರ ತಿನ್ಲಿಲ್ಲ ಅಂತಂದ್ರೆ ಬ್ಯಾರಿಯವ್ರ ಹೆಂಗ್ ಕೆಲಸ ಮಾಡಕ್ಕಾಯ್ತತ್ತ? ಅಲ್ಲಕ್ಕಪ್ಪ, ಇಂಜಿನಿಯರು ಇಲ್ಲ, ಡಾಕ್ಟ್ರು ಇಲ್ಲ, ಯಾರು ಇಲ್ಲ ಇಲ್ವಾ? ಅದಕ್ಕ ನೀವು ಎದೆ ಉಪ್ಸಿ ನೀನ್ ಆಗ್ಲೇ ಹೇಳ್ತಿದ್ದಲ್ಲ ಹಂಗ ಹೇಳ್ಕಳಿ, ತೆಪ್ಪೇನದೇ ಇಲ್ವಾ? ದೇಶ ಸೇವೆ ಸೈನಿಕರು ಮಾಡಿದ್ರೆ ಭೂಮಿ ತಾಯಿ ಸೇವೆ ನೀವು ಮಾಡ್ತೀರಿ, ಡಾಕ್ಟರ್ಗಳು ಜನ ಸೇವೆ ಮಾಡ್ತಾರೆ, ಇಂಜಿನಿಯರ್ಗಳು ಒಳ್ಳೆ ಅಣೆಕಟ್ಟುಗಳು ಕಟ್ತಾರೆ, ಮನೆಯ ಕಟ್ತಾರೆ, ಸಮಾಜಕ್ಕೆ ಎಲ್ಲರೂ ಬೇಕು. ಹೌದು ಕಪ್ಪ, ಈಗ ಅವ್ರವ್ರ ಜವಾಬ್ದಾರಿ ಅವ್ರವ್ರ ಕೆಲಸ ಅವ್ರು ಮಾಡ್ಲಿ, ಬೇಡ ಅಂತ ಅನ್ನೋದಿಲ್ಲ. ಆದ್ರೆ ಎಲ್ರೂ ಕೆಲಸ ಮಾಡೋದಕ್ಕೆ ನಮ್ಮ ರೈತ ಏನಾರು ಕೈ ಕೊಟ್ಬಿಟ್ರೆ ಆ ಕೆಲಸಗಳು ನಿಂತೋಯ್ತಾರೆ. ಅಂದ್ರೆ ಅವ್ರು ಹೇಳೋದೇನು ಅಂದ್ರೆ ಎಲ್ಲಾ ಕೆಲಸವೂ ಶ್ರೇಷ್ಠ ಶ್ರೇಷ್ಠಪ್ಪ, ಒಂದ್ ಮೇಲೆ ಒಂದ್ ಕೆಳಗೆ ಅಂತ ಇಲ್ಲ. ಈಗ ಯಾವುದೇ ಕೆಲಸ ಆಗ್ಲಿ ಅದನ್ನ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಸಮಾಜಕ್ಕೆ ಒಳ್ಳೇದಾಯ್ತು. ಅದಕ್ಕೆ ನಮ್ಮ ಬಸವಣ್ಣವ್ರು ಹೇಳಿಲ್ವಪ್ಪ, ಕಾಯಕವೇ ಕೈಲಾಸ ಅಂತ ಅಲ್ವಾ? ನೀ ಯಾವ ಕೆಲಸ ಮಾಡ್ತೀಯ ಅದರಲ್ಲೇ ನೀ ದೇವ್ರ ಕಾಣು ಅಲ್ವಪ್ಪ. ಆ ಕೆಲಸ ದೊಡ್ಡದು, ಈ ಕೆಲಸ ಸಣ್ಣದು ಅಂತ ಅಲ್ಲ, ಎಲ್ಲಾ ಕೆಲಸವೂ ಒಂದೇ. ಈಗ ಈ ಸ್ಕೂಲಿಗೆ ಬತ್ತವಲ್ಲ ಐಕ್ಳು, ವಾಪಸ್ ಮನೆಗೆ ಹೋದಾಗ ಓದ್ಕೋಬೇಕು, ಹೋಮ್ ವರ್ಕ್ ಮಾಡ್ಕೋಬೇಕು, ಹಿಂಗೆ ಅಪ್ಪ ಅವ್ಗೆ ಹೇಳ್ಬಿಟ್ಟು ಸುಮ್ಮನೆ ಕುಂತ್ಕೊಂಡ್ಬಿಡ್ತಾವ ಪಾಟಿ ಚೀಲ ಹಿಡ್ಕೊಂಡು. ಹಿಂದೆಲ್ಲ ಹಂಗಿತ್ತ? ಇಲ್ಲ. ಬೆಳಗಾನ ಎದ್ದು ಕೊಟ್ಟಿಗೆಯ ಕಸ ಗುಡಿಸಿ ತೊಪ್ಪೆ ತಲೆ ಮೇಲೆ ಓದ್ಕೋಗಿ ತಿಪ್ಪಗಾಕಿ ಆಮೇಲೆ ದನವ ಒಡ್ಕೋ ಹೋಗಿ ಮೇಯಿಸ್ಕೊ ಬರ್ಬೇಕಿತ್ತು. ಅಷ್ಟ್ರೊಳಗಡೆ ಏನಾದ್ರು ಅಪ್ಪ ಅವ್ರು ಹೇಳಿದ್ರೆ ಆ ಕೆಲಸ ಮಾಡ್ಬಿಟ್ಟು ಪಾಟಿ ಚೀಲ ಓದ್ಕೋ ಈ ಸ್ಕೂಲ್ ಹೋಗ್ಬೇಕು. ಮಧ್ಯಾಹ್ನ ಬಿರ್ನೆ ಒಡೆ ಬಂದು ಊಟ ಮಾಡ್ಕೊ ಮತ್ತೆ ವಾಪಸ್ ಹೋಗಿ, ಸಂಜೆ ಬಂದ್ಮೇಲೆ ಅದೇ ಕೆಲಸ. ವ್ಯವಸಾಯದ ಕೆಲ್ಸವೇ ಹಾಲು ಕರಿಯಕೇನ್ ಬಿಡ್ತಿತ್ತಿಲ್ಲ ಬಿಡು, ಹಾಲ ಅಕ್ಕಪಕ್ಕದ ಮನೆಯವ್ರಿಗೆ ಕೊಡೋದು, ಬೇರೆ ನಿಗಾ ನಡಿ ನೋಡೋದು, ಕೋಳಿ ಕೌಚೋದು, ಆಮೇಕಿಂದ ಕುರಿಯ ಇದಕ್ಕೂ ಹಟ್ಟಿಗೆ ತುಂಬುದು, ಇದೆಲ್ಲ ಕೆಲಸ ಮಾಡ್ಕೊಂಡೆ ಓದ್ಕೊಂಡ್ ಬಂದಿಲ್ವ ಜನ? ಅಂದ್ರ ಈ ಕೆಲ್ಸಗಳನ್ನೆಲ್ಲ ಈಗಿನ ಕಾಲದಲ್ಲಿ ಹಳ್ಳಿನಲ್ಲಿ ಯಾವ ಐಕ್ಳು ಮಾಡೋದಿಲ್ಲ ಕಪ್ಪ. ಮಾಡೋದಿಲ್ಲ, ನಾವ್ ಓದ್ಬೇಕು ಕಪ್ಪ. ಮಾಡ್ತೀವಿ ಅಂತ ಬಂದ್ರು ಮಗ ಬೇಡ ಕಳ, ನೀನ್ ಓದ್ಲಾ, ನೀನ್ ಇಂಜಿನಿಯರ್ ಆಗು ಆಫೀಸರ್ ಆಗು ಅಂದ್ಬಿಟ್ಟು ಅಪ್ಪ ಅವನೇ ಹೇಳುದು. ನಮ್ ತರ ಕಷ್ಟ ನಮ್ ತಲಗ ಒಟ್ಟೋಗ್ಲಿ, ನೀನು ಚೆನ್ನಾಗಿರು, ಓಕಪ್ಪ ಓದಪ್ಪ ಕುಂತ್ಕೊಂಡು ಒಳಕ್ಕೆ ಅಮ್ಮ ಓದೋದಿಲ್ಲ ಗೀದೋದಿಲ್ಲ. ಎಲ್ಲರೂವೆ ಅಲ್ಲ ಕಪ್ಪ, ಕೆಲವರು ಮೊಬೈಲ್ ನೋಡ್ತಾರೆ ಕುಂತಿರ್ತಾರೆ ಕಪ್ಪ, ಅದ ಕಣ್ಣು ಹೋಗೋದಿಲ್ವಾ ಕಣಿ ಜಯಣ್ಣ ಹಂಗ ನೋಡ್ತಿರ ಸಣ್ಣ ಸಣ್ಣ ಕುಟ್ಟದು ಟೈ ಟೈ ಅಂತ ಆರಿಸ್ತಿರ್ತಾವಲ್ಲಪ್ಪ ಕೆಳಗಿಂದ ಮೇಲೆ, ಏನ ಅದೇನವ ಕೆಳಗಿಂದ ಮ್ಯಾಕೆ ಕೈ ಹಿಂಗಂತವಲ್ಲ ಮೊಬೈಲ್ ಸೋಪವ ಕಣ್ಣ ಅದು ಹಿಂಗ ನಿನ್ ಮಕ್ಳು ಮಾಡಲ್ವೇಣ್ಣ ಮೊಬೈಲ್ ಇಟ್ಕೊಂಡು ನೋಡಕ್ಕಿಲ್ವಾ ಕೆಳಗಿಂದ ಮೇಲಕ್ಕೆ ಅದನ್ನ ಎಳ್ದಾಡ್ಕೊಂಡು ಹಂಗ್ ಮಾಡ್ತಿದಾವ ಎರಡನೇ ಅದ ಏಳನೇ ಕ್ಲಾಸ್ ಓದ್ತಾವನಲ್ಲ ಏಳನೇ ಕ್ಲಾಸು ಇದ ಇಟ್ಕೊಂಡು ಅದೇನಪ್ಪ ಹಂಗ ತಳ್ದೈ ತಳ್ದೈ ಮುಂದಕ್ಕೆ ಮೊಬೈಲು ಹೋಗ್ಬಿಟ್ಟು ಹೊಲಗ್ ಬಿದ್ಕೊಂಡ್ಬಿಟ್ಟು ಅದು ಸುಟ್ಕಿಟ್ಟು ಹೋದದ್ ಬಂದ್ಬಿಟ್ಟು ಆ ಬೆಳ್ಳಿಗೆ ಕೊಟ್ಟಿ ಒಂದೆರಡ ಏಟ ಅಮ್ಮ ಈಗ ಮೊಬೈಲ್ ಮುಟ್ತಿಲ್ಲ ಕಬ ಒಳ್ಳೇದಾಯ್ತು ಬಿಡು ಅದಕ್ಕೆ ಇದು ಒಳ್ಳೇದಿ ಅಂತ ಅನ್ಕೊಂಡಿ ನಾನು ಎದುರಿಗೆ ಮುಟ್ಟಕ್ಕಿಲ್ಲ ಅನ್ಸುತ್ತೆ ನೀನ್ ಆ ಕಡೆಗೆ ಹೋದ್ಮೇಲೆ ಆದ್ರೂ ಭಯ ಇರ್ಲಿ ಬಿಡು ಜಯಣ್ಣ ಇರ್ಲಿ ಬಿಡು ಮತ್ತ ಆಮೇಲೆ ಅವನ ಎದುರಿಗೆ ನೀನ್ ಹಿಡ್ಕಂಡ್ ಕುಂತೀಯ ಯಾವ ಕೋಲ್ ನಂಗ್ ನೀನ್ ಹೊಡೆದ್ಯೋ ಅದನ್ನೇ ವಾಪಸ್ ಹಿಡ್ಕೊಬಿಡ್ತಾನ ಆಮೇಕೆ ಹೇಳ್ಬಿಟ್ಟು ನಂಗ್ ಹೇಳ್ಬಿಟ್ಟು ನೀನೇ ಮಾಡ್ತೀಯಲ್ಲ ಅಂತ ಅಂದ್ರೆ ಅವ್ನ್ ಮಾಡ್ತಾನೋ ಬಿಡ್ತಾನೋ ಅದು ಬ್ಯಾರೆ ಕೈಯ ನೀನ್ ಮಾತಾಡ್ತಿರೋದೇನಾರ ಅವ್ನ್ ಕೇಳ್ಕೊಂಬಿಟ್ರೆ ಮುಂದ್ ಮಾಡೋದ್ನ ಅವತ್ ಇವತ್ತೇ ಮಾಡ್ಬಿಡ್ತಾನ ಹಂಗಲ್ಲ ನಾನು ಹೇಳೋದು ಆದರ್ಶ ಅಪ್ಪ ಅಂದ್ರಲ್ಲಿ ಇರ್ಬೇಕು ನೋಡಪ್ಪ ನಮ್ ಬದುಕು ಶ್ರೇಷ್ಠ ಅನ್ನೋದು ನಮ್ಗ ಅನ್ನಿಸ್ಬೇಕು ಇಲ್ವಾ ಈಗ ಮಗಿನ ಎದುರುಗಡೆ ಮಗ ಬೀಡಿ ಸೇದ್ ಬಿಡಕಲ್ಲ ಅನ್ಬಿಟ್ಟು ಅಪ್ಪನೇ ಹೋಗಿ ಮೂಲೆನಲ್ಲಿ ಬೀಡಿ ಸೇತ್ಕಂಡ್ ಕುಂತ್ರೆ ನಿಮ್ಮ ನಡುಮನಲ್ಲೇ ಸೇತಾನೆ ನಿನ್ ಬಾಯ್ ಮಾತನ್ ಕೇಳ್ತಾನ ನೀನ್ ಮಾಡೋ ಕೆಲ್ಸನ ನೋಡ್ತಾನ ಮಾಡೋ ಕೆಲ್ಸ ನೋಡ್ತಾನೆ ಇಲ್ವಾ ಹಂಗಾಗಿ ಹೆಂಗೆ ಇರ್ತೀಯ ನೀನು ಹಂಗೆ ಮಾತಾಡ್ಬೇಕು ಹಲೋ ಅಪ್ಪ ಇಲ್ವಾ ಅಂದ್ರ ನೀನಿಲ್ಲ ಮಾತಾಡಿದ್ನ ನೀನ್ ನಡೆಸ್ಬೇಕು ಇಲ್ಲ ನೀನ್ ನಡೆದಂಗ್ ಮಾತಾಡ್ಬೇಕು ನುಡಿದಂತೆ ನಡೆ ನಡೆದಂತೆ ನುಡಿ ಇರ್ಬೇಕು ಪ್ರಪಂಚ ಚಂದಾಗಿರ್ತೈತಿ ಈಗ ಜಯಣ್ಣ ಸರಿ ಕಯ್ಯ ರೈತರ ದಿನ ಇವ್ ನಮ್ಮ ನಿಂಗಪ್ಪಂತೂ ಆಟದಲ್ಲ ಹೊಸಿ ಚೆನ್ನಾಗಿ ಮಾಡವ್ನೆ ಅಲ್ಲಿ ಬೇರೆ ಬೇರೆ ತರ ತರಕಾರಿಗಳು ಆಮೇಲೆ ಯಾವ್ದು ತೆಂಗಿನಕಾಯಿ ಅಂತಿದಂಗೆ ಗೆಪ್ತಿ ಬತ್ತು ಯಾಕಪ್ಪ ನಿಂಗಪ್ಪನ ಭಾವನೆಂಟ್ ಒಬ್ಬವನೇ ಮೈಸೂರು ಪ್ಯಾಟರ್ನಾಗೆ ಅವ ಪ್ಯಾಟರ್ನಲ್ಲಿ ಹೋಗ್ಬಿಟ್ಟು ಅದ್ ಏನೋ ತಕ ಬಂದಂತೆ ಏನೋ ಏನಪ್ಪ ಗೊತ್ತಿಲ್ಲ ಕಣಣ್ಣ ಏನೋ ತಕೊಂಬಂದ ಅಂದ್ರೆ ಅಂಗಡಿಗೆ ಹೋಗ್ಬಿಟ್ಟು ಏನೋ ತಗೊಂಬಂದ ಅದ್ರದ್ ಗುಣಮಟ್ಟ ಸರಿ ಇರ್ನಿಲ್ಲ ಚಂದಾಗಿರ್ನಿಲ್ಲ ಆ ಮೈಸೂರು ಪ್ಯಾಟರ್ನಾಗೆ ಅದ್ ಯಾವ್ದೋ ಒಂದು ಗ್ರಾಹಕರ ಪರಿಸತ್ ಅಂತ ಐತಂತೆ ಅಲ್ಲಿಗೆ ಹೋಗಿ ದೂರ ಕೊಟ್ಟನಂತೆ ಇವರು ಹಿಂಗೆ ನನ್ಗೆ ಕೊಟ್ಟವ್ರೆ ಇದು ಸರಿ ಇಲ್ಲ ಗುಣಮಟ್ಟ ಕ್ವಾಲಿಟಿ ಕ್ವಾಲಿಟಿ ಸರಿ ಇಲ್ಲ ಅದಕ್ಕ ನೀವು ಏನಾರು ಕ್ರಮ ತಕೊಳ್ಳಿ ಅಂತ ಅವರು ಕೋರ್ಟ್ಗೆ ಕೇಸ್ ಹಾಕ್ಬಿಟ್ಟೋಣ ಅವ್ರನ್ನ ಕೋರ್ಟಿಗೆ ಕರೆದ್ಬಿಟ್ಟು ಇವನ್ಗೇನ್ ನಷ್ಟ ಆಗದೆ ಅದ ತುಂಬಿಕೊಟ್ರಂತೆ ಫೈನ್ ಹಾಕ್ಸ್ಬಿಟ್ಟು ಅಂದ್ರ ಅವ್ನು ಹೇಳ್ತಾ ಇದ್ದ ಇವಾಗ ಗ್ರಾಹಕರ ಇದರಲ್ಲಣ್ಣ ಈಗ ನಾವು ಹೋಗಿ ಬೀಜ ತಕತೀವಲ್ಲನಪ್ಪ ಗೊಬ್ಬರ ತಕತೀವಲ್ಲನಪ್ಪ ನಾವು ಗ್ರಾಹಕರೇ ಒಂದು ಗ್ರಾಹಕರೇ ಇಲ್ವಾ ಆತರ ಏನಾದ್ರೂ ಅನ್ಯಾಯ ಆದ್ರೆ ಈ ಗ್ರಾಹಕರಿಗೂ ಒಂದ್ ದಿನ ಆದಂತೆ ವಾ ನೋಡ್ದ ಅದು 24ನೇ ತಾರೀಕಂತೆ ರೈತರ ದಿನ ಆದ್ಮೇಲೆ ಬರ್ತದಂತೆ ಅಂದ್ರ ಅವತ್ತು ನಿಮ್ಮ ಹಕ್ಕುಗಳ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು ಅಂತ ಸುಮ್ ಸುಮ್ನೆ ಏನೇನೋ ಕೊಟ್ಬಿಟ್ಟು ಮೋಸ ಮಾಡೋಕ್ ಆಗುದಿಲ್ಲ ಈಗ ಏನೋ ಅವ್ರೊಂದು ಕೊಡ್ತಾರೆ ನಿನ್ಗೆ ಒಂದು ಏನಪ್ಪ ಏನ ತಿನ್ನ ಉತ್ಪನ್ನ ಅಂತ ತಿಳ್ಕ ಅದ್ರಾಗೆ ಎಲ್ಲ ಪ್ರಿಂಟ ಮಾಡಿರ್ತಾರೆ ಇದ್ರಾಗ ಇದೈತೆ ಇದೈತೆ ಇದೈತೆ ಇದೈತೆ ಅಂತ ಅದಿದ್ದ ಅಂತ ಅದನ್ನೇ ನೀನ್ ಪರೀಕ್ಷೆ ಮಾಡಕ್ ಆಗುದಿಲ್ಲ ಗುಣಮಟ್ಟ ಹಾಳಾಗೋಗಿತ್ತು ಅಂತ ಇಟ್ಕ ಅವ್ರು ಹಾಕಿರೋ ಡೇಟ್ ಒಳಗಡೆನೆ ನೀನ್ ಅದ ತೆಗೆದೆ ಹಾಳಾಗೋಗಿತ್ತು ಅಂತ ವಾಸನ ಬಂದ್ಬಿಟ್ಟಿ ಏನೋ ನನ್ನ ಹಣೆ ಬರ ಅನ್ಕೊಂಡು ನೀನು ಸುಮ್ಕಿರಂಗಿಲ್ಲ ಅವ್ರಿಗೆ ಕ್ರಮ ಜರುಗಿಸ್ಬೇಕು ಅವ್ರಿಗೆ ಪಾಠವ ಕಲಿಸ್ಬೇಕು ಬ್ಯಾರಿಯವ್ರಿಗೆ ಈ ತರ ಅನ್ಯಾಯ ಮಾಡಬೇಡಿ ಅಂತ ಎಲ್ಲೆಲ್ಲಿ ನೀನು ಗ್ರಾಹಕನಾಗ ಹೋಯ್ತೀಯೋ ಅಲ್ಲಿ ಎಲ್ಲಾ ಕಡೆನೂ ನಿನಗೆ ಈ ಕಾಯ್ದೆ ನಿಂಗಪ್ಪನ ಸಂಬಂಧಿಕ ಓದ್ ಆಫೀಸ್ಕ ಹೋಗಿ ನಮ್ ದೂರ ಕೊಡ್ಬೋದು ಕಂಪ್ಲೇಂಟ್ ಅಂದ್ರೆ ಕಣಪ್ಪ ಗ್ರಾಹಕರದ್ದೇ ಒಂದು ಪ್ರತ್ಯೇಕವಾದ ಒಂದು ವಿಭಾಗ ಐತೆ ಕೇಂದ್ರ ಸರ್ಕಾರದಾಗ ಒಂದು ಸಚಿವಾಲಯನೇ ಐತಂತೆ ಕಣಣ್ಣ ಅದೇನವ ಕನ್ಸ್ಯೂಮರ್ ಗ್ರಾಹಕರು ಅಪೇರ್ಸ್ ಅಂತ ಏನೋ ಒಂದ್ ಐತಂತೆ ಅಲ್ಲ ಅಪೇರ್ ಅಪೇರ್ ಅಪೇರ್ ಅಂತ ಮೊದಲನೇ ಹೇಳಿದ್ದು ಎರಡನೇದ್ ಹೇಳಿದ್ದು ಸೇರ್ಸಿ ಹೇಳು, ಕನ್ಸ್ಯೂಮರ್ ಅಫೇರ್ ಅಂತಲ್ಲ, ಹಂಗೆ ಗ್ರಾಹಕರ ಹಕ್ಕುಗಳಿಗೆ ಅಂತಾನೆ, ಹಕ್ಕುಗಳ ರಕ್ಷಣೆ ಮಾಡಕ್ಕೆ ಅಂತಲೇನೆ ಸರ್ಕಾರಗಳು ಭೂ ಕಾಯ್ದೆ ಮಾಡವಂತೆ ಇಲ್ವಾ. ಅಂದ್ರೆ ಮಾರವನಿಗೆ ಎಷ್ಟು ಅನುಕೂಲ ಅದೋ ಹಕ್ಕದೋ ಕೊಳ್ಳೋನಿಗೂ ಅಷ್ಟೇ ಹಕ್ಕಿರ್ತದೆ ಅಲ್ವಪ್ಪ. ಅದ ತಿಳ್ಕೋಬೇಕು ಇಲ್ವಾ, ಅದ್ರ ಬಗ್ಗೆ ಮಾಹಿತಿ ಇದ್ರೆ ಏನೋ ಅನ್ಯಾಯ ಆಯ್ತು ಅನ್ಕೊಂಡು ನಾವು ಅಯ್ಯೋ ನನ್ನ ಹಣೆ ಬರವೇ ಹಿಂಗೆ, ನನ್ನ ಇದೇ ಹಿಂಗೆ, ಏನ್ ಮಾಡಕ್ ಆಯ್ತದೆ ಅನ್ಕೊಂಡು ಬೇಜಾರು ಮಾಡ್ಕೊಂಡು ಮನೆ ಮೂಲೆನಲ್ಲಿ ಕುಂತ್ಕೊಂಡ್ರೆ ಏನಾಯ್ತದೆ? ಏನು ಆಗೋದಿಲ್ಲ ಬಿಡು. ನೀನು ಕೇಸ್ ಹಾಕ್ಬಿಟ್ಟು ಕೇಸ್ ನಡೆಸ್ತೀಯಲ್ಲ, ಅದ್ರ ಖರ್ಚು ವಸೂಲಿ ಮಾಡ್ಕೊಡ್ತಾರಂತೆ. ಓ ಅದೇ, ಅದೇನೋ ಕನ್ಸ್ಯೂಮರ್ ಕೋರ್ಟ್ ಅಂತಾರಲ್ಲ ಅದೇನಣ್ಣ. ಹ್ಞೂ ಕಣವ, ಅಲ್ಲ ಇದೇ ಬೇರೆ ಆಯ್ತಂತೆ ಕಣ್ಣಣ್ಣ. ಸರಿ ಬಿಡವ, ಈಗ ನಮ್ಗಲ್ಲಿ ನ್ಯಾಯ ಸಿಗ್ತದೆ. ನೀನು ಎದರ್ಕೋಬಾರ್ದು, ಕೋರ್ಟ್ಗೆ ಹೋಗ್ಬೇಕು ಖರ್ಚಾಯ್ತದೆ ಅಂತ ಎದರ್ಕೋಬಾರ್ದು, ಹೋಗ್ಬೇಕು. ಹೋದ್ರೆ ನಿನ್ಗೆ ಅವ್ರೇನ್ ಕೊಡ್ಬೇಕಾಗಿರ್ತದಲ್ಲ ದುಡ್ಡು, ಅದ್ರ ಬಡ್ಡಿ ನೀನ್ ಖರ್ಚು ಮಾಡಿರ್ತೀಯಲ್ಲ ಯಾಜ್ಯ ಹಾಕಿ, ಅದನ್ನು ಸೇರಿಸ್ಬಿಟ್ಟು ಕೊಡಿಸ್ತಾರೆ. ಈಗ ನನಗ ಅನ್ಯಾಯ ಆದ್ರೆ ನೀನ್ ಸುಮ್ನಿದ್ದಯ ಅಲ್ವಪ್ಪ, ನೀನ್ ಜೊತೆಗ್ ಬರೋದಿಲ್ಲಬೇಕು. ನಾವು ಜೊತೆಗ್ ಬರೋದ್ ಮುಖ್ಯ ಅಲ್ಲ, ದಾಖಲೆ ಇರ್ಬೇಕು. ನಮ್ ರೈತರಿಗೆ ಏನು ಗೊತ್ತಿರೋದಿಲ್ಲ ಅಲ್ವಾ, ಏನೋ ಅನ್ಯಾಯ ಆಯ್ತು ಅಂದ್ರೆ ಗೊತ್ತಿರೋರು ರೈತರ ಜೊತೆ ಸೇರ್ಕೋಬೇಕಲ್ವಾ. ಒಂದಿಬ್ರು ಮೂರ್ ಜನ ಹೋದ್ರೆ ನ್ಯಾಯ ಬೇಗ ಸಿಗ್ತದಲ್ವಾ ಜಯಣ್ಣ. ಅಂದ್ರ ನಾನು ಹೇಳೋದು, ನೀನ್ ಹೇಳೋದು ಸರಿ, ಈಗ ಅನ್ಯಾಯ ಆಗಿರೋರೆಲ್ಲ ಒಟ್ಟಾಗಿ ಹೋಗ್ಬೇಕಾದ್ರು ಅರ್ಜಿಯ ಕೊಡ್ಬಹುದು, ಇಲ್ಲ ಅಂದ್ರೆ ತಿಳಿದವ್ರನ್ನ ಕರ್ಕ ಹೋದ್ರು ಕೆಲ್ಸ ಆಯ್ತು, ಸಿಂಗಲ್ ಆಗಾದ್ರು ಕೊಡ್ಬಹುದು ಅಲ್ವಾ. ಅಂದ್ರೆ ಹೆಂಗಾರು ಹೋಗು, ಒಟ್ನಲ್ಲಿ ಕಾಯ್ದೆ ಬಗ್ಗೆ ತಿಳ್ಕೊಂಡಿರು ಇಲ್ವಾ. ಅದಕ್ಕೆ ಒಂದು ಪ್ಲಾನ ಮಾಡ್ಬಿಡವಕ್ಕಪ್ಪ, ಉಪಾಯ ಮಾಡ್ಬಿಡಮ್ಮ. ಏನು ಹೆಂಗಿದ್ರು ರೈತರ ದಿನ ಮಾಡ್ತಾ ಇಮ್ಮಿ, ಅದೇ ನಿಂಗಪ್ಪನ ಸಂಬಂಧಿಕಂಗ್ ಈ ತರ ಆಯ್ತು ಅಂತ ಹೇಳ್ದಲ್ಲಪ್ಪ, ಈಗ ಕೋರ್ಟ್ಗೆ ಹೋಗಿದ್ದ ಅಂತ ಅವನ್ನ ಕರೆದ್ಬಿಡು, ಅವನ್ನ ಕರೆದ್ಬಿಟ್ಟು ನಿಂಗೇನಾಯ್ತು ಐಡಿಯಾ, ನೀ ಎಲ್ಗ್ ಹೋಗಿದ್ದೆ, ಅವ್ರೇನ್ ಎಲ್ಪ ಮಾಡಿದ್ರು, ನಿಂಗೇನ್ ನ್ಯಾಯ ದೊರಕ್ತು ಅದ್ ಹೇಳು ಓಸಿಯ ಅಂತ ಹೇಳ್ಬಿಡಮ್ಮ. ಅವ್ರ ತೋಟದಲ್ಲೇ ಕಾರ್ಯಕ್ರಮ ಮಾಡ್ದಂಗ ಐತೆ, ವಿಚಾರವೂ ಅವ್ರ ತೋಟದಲ್ಲೇ ಸಿಕ್ಬಿಡ್ತದೆ, ಏನು ಅವನೇ ಮಾಡಿಸ್ತಾನೆ ಬಿಡು. ನಿಂಗೆ ದೊಡ್ಡ ಕೇಕ ತಿನ್ನಿಸ್ಬಿಡಮ್ಮ. ನಮ್ಮ ಇವರು ಆರ್ಮ್ಸ್ಟ್ರಾಂಗ್ ಸಿಕ್ಕಿದ್ರು ಅದ್ಯಾರಣ್ಣ. ಇವನು ಹೋದತಿ ಯಾರೋ ಜಾನಣ್ಣನ ಮನೆಗೆ ಹೋಗಿದ್ದ ಊಟಕ್ಕೆ, ಈ ವರ್ಷ ಬೇರೆ. ನಾ ಏಳನೇ ಕ್ಲಾಸ್ ಓದ್ತಿದ್ನಲ್ಲಪ್ಪ ಅವಾಗ ಅಮ್ಮ ನಮ್ ಜೊತೆ ಓದ್ತಿದ್ದ. ಈಗ ಅವನು ಬೆಂಗಳೂರು ಪೇಟೆನಲ್ಲಿ ಒಳ್ಳೆ ಕೆಲಸದಲ್ಲ ಅವನೇ, ಅವನು ಸಿಕ್ಬಿಟ್ಟು ನನಗೆ ಮೈಸೂರು ಪೇಟೆಗೆ ಹೋಗಿದ್ನಲ್ಲ ಓಸಿ ಸಾಮಂತರಕ್ಕೆ ಅಂತ ಮನೆಗೆ ಅಡ್ಡ ಹೆಸರು ಇರ್ಬೇಕು. ಏ ಇಲ್ಲ ಅಂತ, ಏ ಇಲ್ಲಕ್ಕಪ್ಪ ಅವನ ಹೆಸರೇ ಅದು ಆಮ್ಸ್ಟ್ರಾಂಗ್. ಹೋಗು ಏನೇನೋ ಹೇಳ್ಬೇಡ. ಇಲ್ಲಕ್ಕಪ್ಪ ಅವನ ಹೆಸರೇ ಹಂಗೆ, ಅದೊಂದು ವಿಜ್ಞಾನಿ ಇಲ್ವೇ ಅದಕ್ಕೆ ಇಟ್ಟಿರ್ಬೇಕಂಗೆ ಹೆಸರು. ಅದೇನು ವಿಜ್ಞಾನಿಯೋ ವಿಜ್ಞಾನಿ ಅಲ್ಲಕ್ಕವ, ಚಂದ್ರನ ಮೇಲೆ ಓದೋನಲ್ಲ. ಕರೆಕ್ಟ್ ಕಣ್ಣಣ್ಣ, ಊರಿ ಗಗರಿನ್ ನಾನು ಓದಿ ಐದನೇ ಕ್ಲಾಸ್ ಅಲ್ಲಿ ಪೇಸ್ ಅಂತಿತ್ತು ಗೊತ್ತಾ ಜಯಣ್ಣ, ಪೇಸ್ ಪೇಸ್ ಅನ್ಬತ್ತದೆ. ಊರಿ ಗಗರಿನು ಮತ್ತೆ ಲೋಕ ನೀಲ್ ಆರ್ಮ್‌ಸ್ಟ್ರಾಂಗ್, ಲೋಕ ನಾಯಿ, ನಾಯಿ ಹೋಗಿತ್ತಲ್ಲ ಜೊತೆಗೆ, ಲೈಕ್ ಒನ್ ಲೋಕ, ಲೈಕ್ ಹಾಕೊಂಡಣ. ಲೈಕ ಚೆನ್ನಾಗಿ ತಿಳ್ಕೊಂಡವನೇ. ಅದಕ್ಕೆ ಮೂರೇ ಪ್ರಶ್ನೆಗೆ ಉತ್ತರ ಬರ್ದಿದ್ದು ಅನ್ಸುತ್ತೆ. ಚೆನ್ನಾಗಿ ಬಾಯ್ಪಾಠ ಮಾಡವನೇ. ಪಾಸು ಇಂಗ್ಲಿಷು ಓಲೆ ಬಿಡು, ಯಾರು ಪಾಸ್ ಆಯ್ತಿರ್ಲಿಲ್ಲ ನಾನ್ ಪಾಸ್. ಈಗ ಆರ್ಮ್‌ಸ್ಟ್ರಾಂಗ್ ಏನ ಕರೆದವನ ಹಬ್ಬಕ್ಕೆ, ಹಬ್ಬಕ್ಕೆ ಬಾ ಅಂದವ್ನೆ. ಅದಕ್ಕೆ ನಿನ್ ಕರ್ದ ಅಲ್ಲಕ್ಕಪ್ಪ, ಅದಕ್ಕೆ ನೀನ್ ಗೊತ್ತಿಲ್ವ ಅವ್ನಿಗೆ? ಗೊತ್ತಿಲ್ಲ ಬಿಡು. ಕಂಡಿದ್ದ ಹಂಗೆ ತಿರ್ಕ ಹೋದ ಅಲ್ಲ, ಹಂಗಿದ್ರು ನಾನು ಚಂದ್ರಣ್ಣಂಗೆ ಹೇಳಿವ್ನಿ, ಇವರು ಜೊಚ್ಚತೆಗೆ ಬರ್ತಾರಲ್ವಾ, ಒಬ್ಬರಿಗೆ ಹೇಳಿದ್ರೆ ಸಾಕು ಅನ್ಬಿಟ್ಟು ಒಬ್ಬರಿಗೆ ಹೇಳ್ಬಿಟ್ಟು ಉಠೋದ. ಒಬ್ರು ಹೇಳಿದ್ರೆ ಇಬ್ರು ಪ್ರೀ ಅಂತ ಜೋರಾಗಿ ಮಾಡ್ತಾರಂತೆ ಕಪ್ಪ. ಹೋಗುದ ಅಣ್ಣ, ಅದು ಏನೋ ಬರ್ತದಲ್ಲ, ಅದೇನೋ ಹೇಳ್ತಾರಲ್ಲ ಏನೋ ಸಾಂತಾ ಕ್ಲೂಸ್, ಆ ತರ ಡ್ರೆಸ್ ಮಾಡ್ಕೊಂಡ್ ಹೋಗಮ್ಮ, ತಲೆಗೆ ಟೋಪಿ. ಏನ್ ಕಮ್ಲಕ್ಕ ಅಳತೆ ಅಳತೆ ನಿಂದ ಐತೆ ಉಲಂದು ಹಾಕೊಬಿಟ್ಟು, ಟೋಪಿ ಹಾಕೊಂಡು, ಕುಲಾವಿ ಹಾಕೊಂಡು, ಒಂದ್ ಚೀಲ ಹಾಕೊಬಿಟ್ಟು, ಚೀಲದೊಳಗಡೆ ಉಡುಗೊರೆ ಎಲ್ಲ ಹಾಕಬೇಕಂತ, ಕೈಯಾಗ ಒಂದ್ ಕೋಲು, ಅದ್ರ ಮೇಲೊಂದ್ ನಕ್ಸತ್ರ ಅಂಟಿಸ್ಕೊಬಿಟ್ಟು, ಮೂರು ಜನ ಹೊಂಟಾಗವ ನಡಿ. ಫೋಟೋ ತೆಗಸ್ಕೊಂಬಿಡಮ್ಮ, ಅದೇನು ಹಾಕ್ತಾರಲ್ಲಪ್ಪ ಮೊಬೈಲ್ ಅಲ್ಲಿ, ಏನು ಏನು ಹಾಕ್ತಾರಲ್ಲವ ಎಲ್ಲಾರು ನೋಡ್ಲಿ ಅನ್ಬಿಟ್ಟು. ಓ ಕಮ್ಮ, ಅದ್ ಹಾಕೊಂಬಿಡಮ್ಮ. ಸರಿ ಕಂಚಯ್ಯಣ್ಣ, ನಾಮ ಒಂದ್ ಗೊತ್ತಾಗೋದಿಲ್ವಾ? ಗೊತ್ತಾಗ ಏನ ಬೇಕಾಗತ್ತೆ? ಅಲ್ಲ ಅಂಶಣ್ಣ ಒಳಗ್ ಬಿಡ್ಬೇಕಲ್ಲ ನಮ್ಗೆ ಮನೆಗೆ. ಅವನ್ಗೋಸಿ ತೋರ್ಸಮ್ಮ, ಎತ್ ತೋರಿಸ್ಬಿಡೋದು ಮಾಡುವ. ಸರಿ ಬಿಡು. ಆಮೇಲೆ ಏನೇನ್ ಮಾಡಿರ್ತಾನೋ ಎಲ್ಲ ಮಾಡಿ ಆಮೇಕಿಂದ ಶುಭಾಶಯ ಹೇಳಿ ಬರುಮ. ನೋಡು ಜಯಣ್ಣ, ಆಮ್ಸ್ಟ್ರಾಂಗ್ ಮನೆಯಲ್ಲಿ ಒಳ್ಳೆ ಹಬ್ಬ ಚೆನ್ನಾಗಿ ಮಾಡ್ತಾರೆ, ನಾವೆಲ್ಲ ಹೋಗಮ್ಮ ಆಯ್ತಾ? ಆಮೇಲೆ ನಾವೇನ್ ಮಾಡಮ್ಮ ಅಂತಾರೆ, ಅವನೇ ಇಲ್ಲೇ ಓಡಾಡ್ಕೊಂಡಿರ್ತಾನೆ. ಸಂಕ್ರಾಂತಿ ಬರ್ತದಲ್ಲಪ್ಪ ಮುಂದಿನ, ಅವನ್ನ ನಮ್ಮನೆ ಕರೆಯ ಅಷ್ಟೇ ಅಲ್ವಾ? ಅದೇನ ಹೇಳ್ತಿದ್ದ ಹೇಳು ಜಯಣ್ಣ. ಯಾರನ್ನ ಯಾರ ಮನೆ ಕರಿತೀಯ ಅದ ಆಮೇಲೆ ನೋಡ್ಕೊಳ್ಳಮ್ಮ. ನಡಿಯವ ಕಮಲಕ್ಕ, ಗಂಟ್ಲಾರ್ತಾ ಇದೆ, ಏನಾರು ಇದ್ರೆ ಬಿಸಿ ಬಿಸಿ ಎತ್ತಕಬ. ಜಯಣ್ಣ, ಇವತ್ತು ಯಾಕೋ ಕಾಫಿ ಕುಡಿಯವ ಅನ್ಸಾಯ್ತಾ? ಅದನ್ನ ಕೊತ್ತಂಬರಿ ಜಜ್ಜಿ ಹಾಕ್ತಲ್ಲವ, ಕೊತ್ತಂಬರಿ ಬೀಜವ ಕಾಫಿಗೆ ಉಂಕವ ಹಾಕ್ತಾರೆ. ಇಲ್ಲ ಕಣ್ಣ, ಟೀಗಾದ್ರೆ ಏನೇನೋ ಮಾಡಬಹುದು ನೀನು ಅಂದ್ವಾ, ಕಾಫಿಗೇನು ಮಾಡಕ್ಕಾಗಲ್ಲ. ಟ್ರೈ ಮಾಡವ ನೋಡ, ಹೊಸ ರುಚಿ ನಡಿಯವ. ಸರಿ ಬಿಡೋಣ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ತೆಂಗು ಬೆಳೆಯಲ್ಲಿ ಹಲವು ಕೀಟಗಳು ಕಾಯಿಗಳ ಇಳುವರಿಯ ಮೇಲೆ ಅಡ್ಡ ಪರಿಣಾಮ ಬೀರ್ತಾ ಇದೆ. ಸಹಜವಾಗಿ ತೆಂಗಿನಲ್ಲಿ ರುಗೋಸ್ ಬಿಳಿ ನೊಣ, ಕಪ್ಪು ತಲೆಹುಳು ಹಾಗೂ ನುಸಿಗಳು ಪ್ರಮುಖವಾಗಿದೆ. ಇತ್ತೀಚಿನ ದಿನಗಳಲ್ಲಿ ತೆಂಗಿನಲ್ಲಿ ರುಗೋಸ್ ಬಿಳಿ ನೊಣದ ಬಾಧೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರ್ತಾ ಇದೆ. ತೆಂಗಿನಲ್ಲಿ ರುಗೋಸ್ ಬಿಳಿ ನೊಣ ಒಂದು ರಸ ಹೀರುವ ಕೀಟದ ಜಾತಿಗೆ ಸೇರಿದಂತಹ ಹುಳು. ಈ ಕೀಟ ದಕ್ಷಿಣ ಭಾರತದ ತೆಂಗು, ತಾಳೆ, ಬಾಳೆ ಹಾಗೂ ಮಾವಿನಂತಹ ಬೆಳೆಗಳಲ್ಲಿ ಒಂದು ಮಾರಕವಾದ ಕೀಟವಾಗಿದೆ. ಇದು ರಸವನ್ನು ಹೀರ್ಕೊಂಡು ಎಲೆಗಳನ್ನ ಹಳದಿ ಮಾಡಿ ಕೊನೆಗೆ ಎಲೆ ಒಣಗೋಗುತ್ತೆ. ಜೊತೆಗೆ ಅಂಟು ಮಂಜನ್ನ ಹೊರಹಾಕಿ ಮರಗಳು ಹಾಗೂ ಇಳುವರಿಯ ಮೇಲೆ ತೀವ್ರ ಪರಿಣಾಮ ಬೀರ್ತಾ ಇದೆ. ಇದರಿಂದ ಬೆಳೆಗಾರರಿಗೆ ಬಹಳಷ್ಟು ನಷ್ಟ ಆಗ್ತಾ ಇದೆ. ಈ ಮಾರಕ ಕೀಟ ಹಾಗೂ ರೋಗಗಳಿಂದ ಗಿಡಗಳನ್ನ ರಕ್ಷಿಸೋದಕ್ಕೆ ಪ್ರತಿ ಎಕರೆಗೆ ಅಲ್ಲಲ್ಲಿ 10 ಹಳದಿ ಅಂಟು ಬಲೆಗಳನ್ನ ಅಳವಡಿಸಬೇಕು. ಪ್ರತಿ ಲೀಟರ್ ನೀರಿಗೆ 5 ml ಬೇವಿನ ಎಣ್ಣೆಯನ್ನ ಸಿಂಪರಣೆ ಮಾಡಬೇಕು, ಅಥವಾ ಐಸಿರಿಯ ಶಿಲೀಂಧ್ರವನ್ನ ಪ್ರತಿ ಲೀಟರ್ ನೀರಿಗೆ 5 ml ಬಳಸಬೇಕು. ಪರಿಸರ ಸ್ನೇಹಿ ಜೈವಿಕ ಶಿಲೀಂಧ್ರವಾದಂತಹ ಲೆಕ್ಯಾನಿಸಿಲಿಯಂ ಲೆಕ್ಯಾನಿಯನ್ನು 5 ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಎಲೆಯ ಕೆಳಭಾಗಕ್ಕೆ ಸಿಂಪಡಣೆ ಮಾಡಬೇಕು. ಬಿಳಿ ನೊಣದ ಗೂಡು ಹೆಚ್ಚು ಕಂಡುಬಂದರೆ ಕೆಳಭಾಗದ ಗರಿಗಳನ್ನ ಕತ್ತರಿಸಿ ಸುಟ್ಟು ಹಾಕಬೇಕು. ಇದರಿಂದ ತೆಂಗಿನಲ್ಲಿ ಹೆಚ್ಚಾಗಿ ಕಂಡುಬರುವ ರೋಗ ಮತ್ತು ಕೀಟಗಳನ್ನ ಹತೋಟಿ ಮಾಡಬಹುದು ಹಾಗೂ ತೆಂಗನ್ನ ರಕ್ಷಣೆ ಮಾಡಿಕೊಂಡು ಹೆಚ್ಚು ಇಳುವರಿಯನ್ನ ಪಡೆದು ರೈತರು ಹೆಚ್ಚು ಲಾಭವನ್ನ ಪಡೆಯಬಹುದು ಎಂದು ಕೊನೆಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಡೀನ್ ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರು ಡಾಕ್ಟರ್ ಚಂದ್ರಶೇಖರ ಹಂಚಿನಮಣಿ. ತಮ್ಮಲ್ಲಿ ಒಂದು ವಿನಂತಿ ಏನೆಂದರೆ, ಈ ಒಂದು ಭಾನುವಾರ 21, ಸೋಮವಾರ 22 ಮತ್ತು ಮಂಗಳವಾರ 23 December 2025 ಈ ತೋಟಗಾರಿಕಾ ಮೇಳವನ್ನು ನಾವು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಆವರಣದಲ್ಲಿ ಹಮ್ಮಿಕೊಂಡಿದ್ದು, ರೈತ ಬಾಂಧವರು ಈ ಒಂದು ಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದನ್ನು ತಾವು ಸದುಪಯೋಗಪಡಿಸ್ಕೋಬೇಕು. ಮತ್ತು ಈ ಒಂದು ಮೇಳದ ವಿಶೇಷತೆ ಏನಂದರೆ, ಇವತ್ತು ನಾವು ತೋಟಗಾರಿಕಾ ಬೆಳೆಯಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಯಾವ ರೀತಿ ಬಳಸಬೇಕು ಅನ್ನೋದರ ಬಗ್ಗೆ ತಮಗೆ ಮಾಹಿತಿ ದೊರೆಯುತ್ತದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ತಮಗೆ ತಿಳಿದ ಹಾಗೆ ಇವನ್ ನಾವು ತೋಟಗಾರಿಕಾ ಬೆಳೆಗಳಲ್ಲಿ ಈ ಡ್ರೋನ್ಗಳ ಬಳಕೆಗೂ ಕೂಡ ತಮಗೆ ಗೊತ್ತಾಗುತ್ತೆ. ಹಾಗೂ ಯಾವ ರೀತಿ ಒಂದು ತೋಟಗಾರಿಕಾ ಉತ್ಪನ್ನಗಳನ್ನು ನಾವು ಹೊರದೇಶಕ್ಕೆ ರಫ್ತು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಮಗೆ ಮಾಹಿತಿ ದೊರೆಯುತ್ತದೆ. ಮತ್ತು ಉತ್ಪಾದಕರು ಹಾಗೂ ಖರೀದಿದಾರನ ಒಂದು ಸಭೆಯನ್ನು ಕೂಡ ನಾವು ಅಲ್ಲಲ್ಲಿ ಏರ್ಪಡಿಸ್ತಾ ಇದ್ದೀವಿ. ಅದಕ್ಕಾಗಿ ಎಲ್ಲ ರೈತ ಬಾಂಧವರು ಈ ಒಂದು ಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಮೇಳವನ್ನು ತಾವು ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕು. ಮತ್ತೊಮ್ಮೆ ನಾನು ಹೇಳ್ತೀನಿ, ಡಿಸೆಂಬರ್ 21, 22, 23 ಅಂದರೆ ಭಾನುವಾರ, ಸೋಮವಾರ ಮತ್ತು ಮಂಗಳವಾರ ಇದು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಉದ್ಯಾನಗಿರಿ ಆವರಣದಲ್ಲಿ ಇದನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ರೈತರು ಈ ಒಂದು ಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಮೇಳವನ್ನು ಸದುಪಯೋಗ ಪಡಿಸಿಕೊಂಡು ಹಾಗೂ ಯಶಸ್ವಿಗೊಳಿಸಬೇಕೆಂದು ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಮತ್ತು ಏನಾರ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ದೂರವಾಣಿ ಸಂಖ್ಯೆಯನ್ನು ತಾವು ತೆಗೆದುಕೊಳ್ಬೇಕು. ಅಂದರೆ 9484017721. ನಾನು ಮತ್ತೊಮ್ಮೆ ತಮಗೆ ಮೊಬೈಲ್ ಸಂಖ್ಯೆಯನ್ನು ಹೇಳ್ತಾ ಇದ್ದೀನಿ, 9484017721. ಎಲ್ಲರಿಗೆ ನಮಸ್ಕಾರ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ, ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಡಿಸೆಂಬರ್ 22 ಸೋಮವಾರ ಸಂಜೆ 6:50 ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಬೀಜೋತ್ಪಾದನೆಯ ಪ್ರಾಮುಖ್ಯತೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿದ್ದಾರೂಢ ಸಿಂಗಾಡಿ ಅವರೊಂದಿಗೆ ಸಂದರ್ಶನ. ಈ ತರ ಬೇರೆ ಬೇರೆ ಬೀಜಗಳನ್ನು ಗುರುತಿಸೋಸ್ಕರ ಬೇರೆ ಬೇರೆ ಬಣ್ಣದ ಚೀಟಿಯನ್ನು ನಾವು ಲಗತ್ತಿಸ್ತಿರ್ತೀವಿ. ಆ ಚೀಟಿನಲ್ಲಿ ಏನೇನಿರುತ್ತೆ ಸರ್, ಮಾಹಿತಿ ಏನೇನಿರುತ್ತೆ ಆ ಚೀಟಿಯಲ್ಲಿ? ಅದು ಯಾವ ವೆರೈಟಿ, ಆಮೇಲೆ ಎಲ್ಲಿ ಬೆಳೆದಿರ್ತೀವಿ, ತಳಿಯ ಹೆಸರು, ಆಮೇಲೆ ಸೀಡ್ ಲಾಟ್ ನಂಬರ್ ಅಂತ ಹೇಳ್ತೀವಿ ನಾವು. ಆ ಲಾಟ್ ನಂಬರ್ ನೋಡೋದ್ರಿಂದ ನಮಗೆ ಅದನ್ನು ಎಲ್ಲಿ ಬೆಳೆದಿದ್ದೀವಿ, ಅದನ್ನು ಎಲ್ಲಿ ಪ್ರೊಸೆಸಿಂಗ್ ಮಾಡಿದ್ದೀವಿ, ಅದನ್ನು ಯಾವ ಫಾರ್ಮರ್ ಪ್ರೊಡ್ಯೂಸ್ ಮಾಡಿದ್ದಾರೆ, ಸೊ ಎಲ್ಲ ಇನ್ಫಾರ್ಮೇಷನು ಸೀಡ್ ಲಾಟ್ ನಂಬರಲ್ಲಿ, ಆಮೇಲೆ ಎಲ್ಲಿ ಯಾವ ಪ್ರೊಸೆಸಿಂಗ್ ಪ್ಲಾಂಟಲ್ಲಿ ನಾವು ಪ್ರೊಸೆಸ್ ಮಾಡಿದ್ದೀವಿ, ಎಲ್ಲನೂ ಸೀಡ್ ಲಾಟ್ ನಂಬರಲ್ಲಿ ನಮಗೆ ಸಿಗುತ್ತೆ. 23 ಮಂಗಳವಾರ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ಕುರಿತು ಮದ್ದೂರಿನ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಜೆ ಪುಷ್ಪಲತಾ ಅವರೊಂದಿಗೆ ಸಂದರ್ಶನ. ನಾವು ಜಿಲ್ಲಾ ಪಂಚಾಯತ್ ಕಾರ್ಯಕ್ರಮ ಇಟ್ಕೊಂಡಿದ್ವಿ, ಜಿಲ್ಲಾ ಪಂಚಾಯತ್ ಮೂಲಕ ಅವರಿಗೆ ಕೆಲವು ಸವಲತ್ತುಗಳನ್ನ ಕೊಡ್ತೀವಿ ಸರ್. ಅದಾದ ನಂತರ ರಾಜ್ಯ ವಲಯ ಕಾರ್ಯಕ್ರಮಗಳ ಮೂಲಕ ಅವರಿಗೆ ಸಹಾಯ ಮಾಡ್ತೀವಿ. ಅದಾದ ನಂತರ ನೀವು ಹೇಳಿದಾಗೆ ಕೇಂದ್ರ ಪುರಸ್ಕೃತ ಯೋಜನೆ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಇತ್ತೀಚಿನ ಕಳೆದ ಪಂಚವಾರ್ಷಿಕ ಯೋಜನೆಯಲ್ಲಿ ಏನು ಅಳವಡಿಕೆ ಆಗಿದೆ ಅದ್ರ ಮೂಲಕ ನಾವು ಯಾರು ಆಸಕ್ತಿ ಇದ್ದಾರೆ ಅವರಿಗೆ ನಾವು ಸಹಾಯ ಮಾಡ್ತೀವಿ ಸರ್. ಜಿಲ್ಲಾ ಪಂಚಾಯತ್ ಕಾರ್ಯಕ್ರಮದಲ್ಲಿ ಮೀನುಗಾರಿಕೆ ಸಲಕರಣೆ ಕಿಟ್ ಕೊಡೋದು ಒಂದು ಮೇಜರ್ ಕಾರ್ಯಕ್ರಮ ಆಗಿದೆ ಸರ್. ಡಿಸೆಂಬರ್ 24 ಬುಧವಾರ KR ಪೇಟೆ ತಾಲೂಕು ಲಕ್ಷ್ಮೀಪುರದಲ್ಲಿ ನಡೆದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ಬಾನುಲಿ ವರದಿ. ಬಾನುಲಿ ಕೃಷಿ ಬೆಳಗು, ಇಪ್ಪತ್ತೈದರಂದು ಗುರುವಾರ ವಿಶೇಷ ಕಾರ್ಯಕ್ರಮ ಮಣ್ಣು ಬದುಕಿನ ಮೂಲ ಪ್ರಕೃತಿಯ ಒಡಲು. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಾದ ಬಿಎಂ ಗೌರಿಶಂಕರ್, ಡಿಕೆ ಸಾನಿಕ, ಟಿಕೆ ಗಾನವಿ, ಸಂಹಿತಾ ಎನ್ ಗೌಡ ಮತ್ತು ಎಂ ಅನನ್ಯ. ಮನುಷ್ಯರು ನನ್ನ ತಾಯಿ ಅಂತ ನೋಡ್ತಿದ್ದ ಕಾಲ ಅದು, ಆದರೆ ನಿಧಾನವಾಗಿ ಎಲ್ಲ ಬದಲಾಯಿತು. ಅವ್ರು ನನ್ನ ಮೇಲೆ ನೋವು ಮಾಡೋದನ್ನು ಪ್ರಾರಂಭಿಸಿದ್ರು. ಅವ್ರ ಬೆಳೆ ಹೆಚ್ಚು ಬರಬೇಕು, ಚೆನ್ನಾಗಿ ಬರಬೇಕು ಅಂತ ನನ್ನ ಮೇಲೆ ರಾಸಾಯನಿಕಗಳ ಮಳೆ ಸುರಿಸ್ತಾ ಇದ್ದಾರೆ. ಪ್ರತಿ ಬಾರಿಯ ಸಿಂಪಡಣೆಯು ನನ್ನ ಉಸಿರನ್ನು ಕಡಿಮೆ ಮಾಡ್ತಾ ಇದೆ. ನನ್ನೊಳಗಿನ ಕೀಟಗಳು, ಪೋಷಕಾಂಶಗಳೆಲ್ಲ ಸಾಯ್ತಾ ಇದ್ದಾವೆ. ನನ್ನ ನದಿಗಳಲ್ಲಿ, ಹೊಳೆಗಳಲ್ಲಿ, ನೆಲದೊಳಗೆ ಕಾರ್ಖಾನೆಗಳು ತಮ್ಮ ವಿಷಗಳನ್ನು ಸುರಿಸಿದಾಗ ಅದನ್ನು ತಡೆಯಲು ನನಗೆ ಶಕ್ತಿ ಇಲ್ಲ.